ಸೊಳ್ಳೆಗಳಿಂದ ಹರಡುವ ರೋಗಗಳ ಕಾಟವು ಕೂಡ ಜಾಸ್ತಿ ಆಗ್ತದೆ. ಹೌದು ಹೌದು ಚಾಮಣ್ಣ, ನಿಜ ಹೇಳಿದ್ರಿ ನೀವು. ಹೌದು, ವಿಶೇಷವಾಗಿ ಬೇಸಿಗೆಯಲ್ಲೆಲ್ಲ ಈ ಎಳನೀರು ಕುಡಿತಾರಲ್ಲ, ಎಳನೀರಿಂದ ಏನ್ ಮಾಡಿದ್ರೆ ಅಲ್ಲೆಲ್ಲ ಕತ್ತರಿಸಿ ಹಾಗೆ ಹಾಗೆ ಬಿಸಾಕಿದ್ರೆ ಬೊಂಡುಗಳನ್ನ ಖಾಲಿ ಮಾಡದೆ ಹೋದ್ರೆ, ವಿಲೇವಾರಿ ಮಾಡದೆ ಹೋದ್ರೆ ಅದ್ರಲ್ಲಿ ಆಕಸ್ಮಿಕವಾಗಿ ಏನಾದ್ರು ಮಳೆ ಬಂತು ಅಂತ ಇಟ್ಕೋ, ಆವಾಗ ಅಲ್ಲಿ ನೀರು ನಿಲ್ತದೆ. ಇಂತಹ ಜಾಗದಲ್ಲೇ ಈ ಸೊಳ್ಳೆಗಳು ಮರಿ ಮಾಡಿ ಉತ್ಪತ್ತಿ ಮಾಡೋದು ಜಾಸ್ತಿ. ಅದೊಂದಾಯ್ತು. ಮತ್ತೆ ಶಮಣ, ಈಗ ಅದು ಹೇಳಿದೀನಿ, ಮತ್ತೆ ನಾವು ಬಿಲ್ಡಿಂಗ್ ನಮ್ ಟೆರಿಸ್ ನಲ್ಲಿ ಏನಾದರೂ ಟೈರ್ ಇತ್ತು, ಪಾತ್ರೆಗಳಿತ್ತು, ಅದರಲ್ಲಿ ಕೂಡ ಮಳೆಯಿಂದ ನೀರು ಬಂದ್ರೆ ಅಲ್ಲಿ ಕೂಡ ಸಂತಾನೋತ್ಪತ್ತಿ ಜಾಸ್ತಿ ಅಲ್ಲ ಸೊಳ್ಳೆದು. ಹೌದು, ಅದಕ್ಕೆ ಜಾಗ್ರತೆ ಮಾಡಬೇಕು ಅಂತ. ಎಲ್ಲೆಲ್ಲ ನೀರು ನಿಲ್ತದೋ ಅಲ್ಲೆಲ್ಲ ನೀರು ನಿಲ್ಲದ ಹಾಗೆ ಮಾಡ್ಕೋಬೇಕು. ಸದ್ಯಕ್ಕಂತೂ ಮಳೆ ಇಲ್ಲ. ಶಮಣ, ಇದು ಒಂದು ಹೇಳಿದ್ರಿ ನೀವು, ಸೊಳ್ಳೆಗಳ ಉತ್ಪತ್ತಿ ಅನ್ನೋದೊಂದು ಒಂದು ದೊಡ್ಡ ಸಮಸ್ಯೆ ಅಂತ ಆಯ್ತು. ಅದನ್ನೀಗ ನಿಯಂತ್ರಣ ಮಾಡೋದು ಹೇಗಂತ ಹೇಳಿ. ಈಗ ಸೊಳ್ಳೆ ಹತ್ರ ನೀನು ಬರಬೇಡ ಅಂತ ಹೇಳುವಾಗಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅದು ಬಂದೇ ಬರ್ತದೆ. ಅದಕ್ಕೆ ಪರ್ಮಿಷನ್ ಇಲ್ಲದೆ ಬರೋದು ಒಂದೇ ಪ್ರಾಣಿ ಅಂದ್ರೆ ಸೊಳ್ಳೆ ಅಲ್ಲ. ಆದ್ರಿಂದ ಶಮಣ, ಈಗ ಈ ಒಂದು ವಾರ ಏಪ್ರಿಲ್ 24ರಿಂದ ಏಪ್ರಿಲ್ 30ರವರೆಗೆ ವಿಶ್ವ ಇಮ್ಯುನೈಸೇಷನ್ ಡೇ ಅಂತ ಮಾಡ್ತಾ ಇದ್ದಾರೆ. ಲಸಿಕಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವುದೆಲ್ಲ ರೋಗಗಳನ್ನು ನಾವು ನಿಯಂತ್ರಣ ಮಾಡಬಹುದು ಅಂತ ಎಲ್ಲ ರೋಗಗಳಿಗೂ ಇದು ವರ್ಲ್ಡ್ ಇಮ್ಯುನೈಸೇಷನ್ ಡೇ ಅಂತ ಹೇಳಿ ಇದು 24 ಏಪ್ರಿಲ್ ನಿಂದ 30 ಏಪ್ರಿಲ್ ಒಂದು ವಾರ ತನಕ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ರೋಗಗಳನ್ನ ನಿಯಂತ್ರಣ ತರಬೇಕಂದ್ರೆ ಅದರಲ್ಲಿ ಈಗ ನೀವು ಹೇಳಿದ್ರಲ್ಲ ಮುಖ್ಯವಾಗಿ ಸೊಳ್ಳೆಗಳನ್ನ ನಿಯಂತ್ರಣಕ್ಕೆ ತರೆಯೋದು. ಬೇರೆ ಬೇರೆ ಏನಾದರೂ ರೋಗಗಳು ಇದ್ದಾವೆ ವಿಶೇಷ ಅಂದ್ರೆ, ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಇದೆಯಲ್ಲ, ವಿಶ್ವಸಂಸ್ಥೆ, ಇವರು ಒಂದು ಮಾರ್ಗಸೂಚಿಯನ್ನ ಕೊಡ್ತದೆ. ಏನು ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವಂತಹ ರೋಗಗಳು ಅಂತ ಇರ್ತದೆ. ಈಗ ಪೋಲಿಯೋ ಲಸಿಕೆ ಕಾರ್ಯಕ್ರಮ ಅಂತ ನಾವೆಲ್ಲ ಕೇಳ್ತೀವಲ್ಲ, ಪ್ರತಿ ವರ್ಷ ಕೂಡ ಮಾಡುವಂತಹದ್ದು. ಹಾಗೆಯೇ ಪೋಲಿಯೋದ ಜೊತೆಗೆ ದಡಾರ, ಮೀಸಲ್ಸ್ ಮತ್ತೆ ಟಿಟಾನಸ್ ಅಂತೆಲ್ಲ ಕಾಯಿಲೆಗಳಿರ್ತವೆ, ಇವುಗಳ ವಿರುದ್ಧ ಲಸಿಕೆಯನ್ನ ಹಾಕ್ಸಿದ್ರೆ ಈ ರೋಗ ಬಾರದ ಹಾಗೆ ತಡೆಗಟ್ಟಬಹುದು ಅಂತ, ನಿಯಂತ್ರಣ ಮಾಡಬಹುದು ಅಂತ. ಒಂದು ಸಾರಿ ಬಂದ್ರೆ ಈ ರೋಗವನ್ನು ಮತ್ತೆ ಹತೋಟಿ ಮಾಡಲಿಕ್ಕೆ ಕಷ್ಟ. ಜೊತೆಗೆ ಸಾಮೂಹಿಕವಾಗಿ ಈಗ ಈ ಊರಿನಲ್ಲಿರುವಂತಹ ಎಲ್ಲ ಪುಟಾಣಿ ಮಕ್ಕಳುಗಳಿಗೆ ಕೂಡ ಇಂತಹ ಒಂದು ಲಸಿಕೆಯನ್ನು ಹಾಕಿಸಬೇಕು. ವಿಶೇಷವಾಗಿ ಈಗ ಲಸಿಕಾ ಕಾರ್ಯಕ್ರಮ ಇರುವಂತಹದ್ದು ಮಕ್ಕಳಿಗೋಸ್ಕರ, ಹುಟ್ಟಿದಿಂದ 5 ವರ್ಷದವರೆಗೆ ಈ ಲಸಿಕೆಯನ್ನು ಹಾಕಿಸುವಂತದ್ದು ಸಾಮಾನ್ಯವಾಗಿ. ಆಮೇಲೆ ಬೂಸ್ಟರ್ ಡೋಸ್ ಅಂತ ಹೇಳಿ ಹೆಚ್ಚುವರಿ ಒಂದು ಡೋಸ್ ಅನ್ನು ಕೊಡುವುದು ಇದೆ. ಆದ್ರೆ ಮೊದಲ 5 ವರ್ಷ ಇದೆಯಲ್ಲ, ಬಹಳ ಮುಖ್ಯವಾದಂತಹದ್ದು. ನಾವೆಲ್ಲ ನೋಡ್ತೀವಿ, ಈಗ ಯಾರೋ ಅಪ್ಪ ಅಮ್ಮ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಮಕ್ಕಳಿಗೆ ಲಸಿಕೆಯನ್ನು ಕೊಡಿಸದೇ ಹೋದ್ರೆ ಮಗು ಕಾಲನ್ನು ಎಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ಬರ್ತದೆ, ಪೋಲಿಯೋ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಇರ್ತದೆ. ಹೌದು ಶಮಣ, ಮಗುವಿನ ನೋಡಿ ಮಗುವಿಗೆ ಗೊತ್ತಿರುವುದಿಲ್ಲ. ಹೌದು, ಅಂದ್ರೆ ತಂದೆ ತಾಯಿಗಳು ಮಾಡಿದಂತಹ ನಿರ್ಲಕ್ಷ್ಯ ಮಗು ತುತ್ತಾಗಿರುತ್ತೆ. ಶಮಣ, ಇದಕ್ಕೋಸ್ಕರ ಈಗ ನೀವು ಹೇಳಿದ್ರಲ್ಲ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವಸಂಸ್ಥೆ, ಇದಕ್ಕೊಂದು ಕ್ಯಾಚಪ್ ವರ್ಡ್ ಇದು ಮಾಡಿಬಿಟ್ಟಿದ್ದಾರೆ ಅವರು, ದ ಬಿಗ್ ಕ್ಯಾಚಪ್ ಡೇ ಅಂತ ಹೇಳಿ. ಅಂದ್ರೆ ಎಲ್ಲರಿಗೂ ನೀವು ಹೇಳಿದ್ರೆ ಮಕ್ಕಳಿಗೆ, ಹೌದು ನಿಜವಾಗ್ಲೂ 5 ವರ್ಷದ ಮಕ್ಕಳು ಇರುವ ಯಾವುದೇ ನಿಯಂತ್ರಣದಲ್ಲಿ ತರಬೇಕಾದಂತಹ ರೋಗಗಳನ್ನ ತಡೆಗಟ್ಟುವಲಿಕ್ಕೆ ದ ಬಿಗ್ ಕ್ಯಾಚಪ್ ಡೇ ಅಂತ ಇದು ಮಾಡಿದ್ದಾರೆ ಈ ವರ್ಷದ ಘೋಷವಾಕ್ಯ. ಘೋಷವಾಕ್ಯ ಇದೆ, ಒಟ್ಟಿನಲ್ಲಿ ಜನಜಾಗೃತಿಯನ್ನು ಮೂಡಿಸಬೇಕಾದಂತಹದ್ದು ಇದರ ಉದ್ದೇಶ. ಆಮೇಲೆ ಈಗ ಈ ಲಸಿಕೆ ಹಾಕಿಸುವಲ್ಲಿ ಈ ಅಪ್ಪ ಅಮ್ಮಂದರಿಗೆ ಒಂದು ರೀತಿಯ ಮೂಢನಂಬಿಕೆ ಇರ್ತದೆ ಕೆಲಸ. ಏನ್ ಚಮಣ ಅದು? ಅಲ್ಲ, ಈ ಲಸಿಕೆಯನ್ನ ಕೂಡಿಸಿದ್ರೆ ಅವರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರರು? ಓಹೋ, ಈಗ ಲಸಿಕೆ ಪೋಲಿಯೋ ಲಸಿಕೆ ಹಾಕ್ಸ್ತೀವಿ ಅಥವಾ ಮೊನ್ನೆ ನಾವು ನೋಡಿದ್ವಲ್ಲ ಕಳೆದ 2 ವರ್ಷದಲ್ಲಿ 2020ರ ನಂತರ ಕೋವಿಡ್ ಬಂತು, ಅದಕ್ಕೆ ಲಸಿಕೆಯನ್ನು ಹಾಕ್ಸಿದ್ರೆ ಅಥವಾ ಏನು ನಾವು ಕೊಟ್ಟು 2 ಡ್ರಾಪ್ಸ್ ತಗೊಂಡಿವಲ್ಲ ಅದು ಹಾಕಿದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಾಪಾಯ ಆದ್ರೆ ಹಾಗೆ ಒಂದು ಮೂಢನಂಬಿಕೆ ಇರ್ತದೆ. ಹಾಗಾಗಿ ಲಸಿಕೆಯನ್ನು ಕುಡಿಸೋದು ಬೇಡ ಅಂತ ಹೇಳುವಂತಹ ಅಪ್ಪ ಅಮ್ಮಂದ್ರು ಈಗಲೂ ಕೂಡ ಇದಾರಂತೆ. ಓಹೋ, ಅಂದ್ರೆ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ಶಮಣರು. ಯಾಕಂದ್ರೆ ಇಷ್ಟೆಲ್ಲ ಇದರಿಂದ ಮದ್ದುಗಳು ತಯಾರಾಗಿ ಬಂದಿರೋದ್ರಿಂದ ಎಲ್ಲ ಅಂದ್ರೆ ಪ್ರಿವೆಂಟಿವ್ ಮೇಜರ್ಸ್ ತಗೊಂಡಿದ್ದಾರೆ, ಸರ್ಕಾರ ತಗೊಂಡಿದೆ, ಹೆಲ್ತ್ ಆರ್ಗನೈಸ್ ತಗೊಂಡಿದೆ. ಅಲ್ಲಿ ಅವರೆಲ್ಲ ಇಂತಹ ಪ್ರಿವೆಂಟಿವ್ ಇದು ಮಾಡಿದಾಗ ನಾವು ಬೇಡ ಅಂತ ಹೇಳಿದ್ರೆ ಎಷ್ಟು ದೊಡ್ಡ ತಪ್ಪಲ್ಲ. ಇದರಿಂದ ನಮ್ಮ ಮಕ್ಕಳನ್ನ ಮತ್ತೆ ಇತರೇ ಮಕ್ಕಳನ್ನು ಕೂಡ ನಾವು ಒಂದು ಅಪಾಯಕ್ಕೆ ತಳ್ತಾ ಇದೀವಿ ಅನಿಸ್ತದೆ ನನಗೆ. ಅದು ಯಾಕೆ ಅಂದ್ರೆ ಸೋಮಣ್ಣ, ಈಗ ಲಸಿಕೆ ಹಾಕಿದ ತಕ್ಷಣ ನಮ್ಗೆ ಕೆಲವೊಂದ್ಸಲ ಜ್ವರ ಬರುತ್ತೆ, ಎಲ್ಲೇನೋ ತುರ್ಕೆ ಬಂದಂಗಾಗತ್ತೆ, ಅವರು ಹೆದರ್ತಾರೆ ತಂದೆ ತಾಯಿಗಳು ಏನಾಯ್ತೇನೋ ಅಂತ. ಆದ್ರೆ ಅದು ಲಸಿಕೆ ಹಾಕಿದ ಮೇಲೆ ರೋಗ ನಿರೋಧಕ ಶಕ್ತಿಯಾಗಿ ಅದು ಹೆಚ್ಚಿಸ್ತದಲ್ಲ, ಹೋರಾಡ್ತಾ ಇರತ್ತೆ. ಹಂಗಾಗಿ ಸ್ವಲ್ಪ ಜ್ವರ ಬರೋದು, ತುರ್ಕಿ ಬರೋದು ಸಹಜ ಅಲ್ಲ ಶಮಣ್ಣ? ಹೌದು. ಜೊತೆಗೆ ಈಗ ಅಂಗನವಾಡಿ ಕಾರ್ಯಕರ್ತರು ಅಂತ ಇರ್ತಾರೆ, ಆಶಾ ಕಾರ್ಯಕರ್ತರು ಅಂತ ಇರ್ತಾರೆ, ಇವರ ಮೂಲಕ ಈ ಲಸಿಕೆಯನ್ನು ನಿರಂತರವಾಗಿ ವರ್ಷ ಪೂರ್ತಿ ಕೊಡ್ತಾ ಇರ್ತಾರೆ. ಯಾಕಂದ್ರೆ ಮಗು ಹುಟ್ಟುದು ಈ ವಾರದಲ್ಲಿ ಹುಟ್ಟಬೇಕು ಅಂತೇನಿಲ್ಲ, ಹಾಗಾಗಿ ಈ ಲಸಿಕೆ ಕೊಡುವಂತಹದ್ದು ನಿರಂತರವಾದಂತಹ ಒಂದು ಕಾರ್ಯಕ್ರಮ. ಆದ್ರೆ ವರ್ಷದಲ್ಲಿ ಒಂದು ವಾರ ಮಾತ್ರ ಒಂದು ಜನಜಾಗೃತಿಯನ್ನು ಹುಟ್ಟಿಸುವುದಕ್ಕೋಸ್ಕರ ಈ ಒಂದು ಸಪ್ತಾಹ ಅಂತ ಮಾಡುವಂತದ್ದು. ಅದರ ಸಲುವಾಗಿ ಅಂದ್ರೆ ನಿಯಂತ್ರಣಕ್ಕೆ ತರಬೇಕಾದಂತಹ ರೋಗಗಳ ಮೇಲೆ ಅವುಗಳ ಸಮಸ್ಯೆಗಳನ್ನು ನಿವಾರಿಸೋಸ್ಕರ ಈ ಒಂದು ವಾರ. ಶಮಣ್ಣ ಈಗ ಹೇಳ್ತಾ ಹೇಳ್ತಾ ನಂಗೆ ಇನ್ನೊಂದು ದಿವಸ ನೆನಪಾಗ್ತದೆ, ಇದ್ರ ಒಟ್ಟಿಗೆ ಬರೋದು ವರ್ಲ್ಡ್ ಮಲೇರಿಯಾ ಡೇ, ವಿಶ್ವ ಮಲೇರಿಯಾ ದಿನ. ಮೊದಲೇ ಮಾತಾಡಿದ್ವಲ್ಲ ಸೊಳ್ಳೆಗಳ ಬಗ್ಗೆ, ಸೊಳ್ಳೆಗಳ ಬಗ್ಗೆ ನೀವು ಹೇಳಿದ್ರಲ್ಲ ನನಗೆ ನೆನಪಾದದ್ದೇ ಅದು. ಮತ್ತೆ ಅಲ್ಲಿ ಬಂದಿ ನಾವು ಮಲೇರಿಯಾ ಅನ್ನುವಂತಹದ್ದು ಅನಾಫಿಲಿಸ್ ಅನ್ನುವಂತಹ ಹೆಣ್ಣು ಸೊಳ್ಳೆಯಿಂದ ಕಚ್ಚುತ್ತದೆ. ಅಂದ್ರೆ ಹೆಣ್ಣು ಅನಾಫಿಲಿಸ್ ಸೊಳ್ಳೆ ಅಂತಂದ್ರೆ, ಈಗ ಸೊಳ್ಳೆ ಕಚ್ಚೋದ್ ಯಾಕೆ, ಅದಕ್ಕೆ ರಕ್ತ ಯಾಕೆ ಬೇಕು ಅಂತಂದ್ರೆ ತನ್ನ ಒಂದು ಆಹಾರ ಮತ್ತೆ ಗರ್ಭಾವಸ್ಥೆಯಲ್ಲಿ ಅದಕ್ಕೆ ರಕ್ತ ಬೇಕಾಗತ್ತಂತೆ. ಹಾ, ಹಾಗಾಗಿ ಅದು ತನ್ನ ಸಂತಾನ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಕಚ್ಚತ್ತೆ ಅದು. ಅದರ ಸಂತಾನ ಅಭಿವೃದ್ಧಿಗೋಸ್ಕರ ನಮ್ಮ ರಕ್ತ ಕೊಡಬೇಕಂತ ಆಯ್ತು. ಅವು ರಕ್ತ ಹೀರುವಂತಹ ಪ್ರಾಣಿಗಳೇ. ಈಗ ಸೊಳ್ಳೆ ಅಂದ್ರೆ ತುಂಬಾ ಸೂಕ್ಷ್ಮವಾಗಿದ್ರೂ ಕೂಡ ಅವು ಬೇರೆ ಆಹಾರ ಇಲ್ಲಲ್ಲ. ಈಗ ಯಾವ್ದು ನಾವೊಂದು ಬಾಯಾರಿಕ ಆಯ್ತು ಅಂದ್ರೆ ಎಳನೀರು ಕುಡಿತೀವಿ ಅಥವಾ ಇನ್ನೇನೋ ಜ್ಯೂಸ್ ಕುಡಿತೀವಿ, ಮತ್ತೊಂದು ಕುಡಿತೀವಿ. ಆದ್ರೆ ಅವುಗಳಿಗೆ ಹಾಗಲ್ಲ, ಆಹಾರ ಅಂದ್ರೆ ರಕ್ತವನ್ನೇ ತಿನ್ನುವಂತಹದ್ದು. ಈಗ ಮನುಷ್ಯರ ರಕ್ತದ ಹೊರತುಪಡಿಸಿ ಪ್ರಾಣಿಗಳ ರಕ್ತವೂ ಕೂಡ ಆಗ್ತದೆ. ಈಗ ಕಾಡಿನಲ್ಲಿ ಹೋಗುವಂತಹ ಜಾನುವಾರುಗಳಿರ್ತವೆ, ಅವುಗಳ ಪ್ರಾಣಿಗಳು, ಮಂಗಗಳಾಗಬಹುದು, ಇವುಗಳ ರಕ್ತವನ್ನು ಕೂಡ ಹಿರಿ ಬದುಕುತ್ತವೆ ಸೊಳ್ಳೆಗಳು. ಆದ್ರೆ ಶಮಣ್ಣ, ಈ ಸೊಳ್ಳೆಯಿಂದ ಹಲವಾರು ರೋಗಗಳು ಬರುತ್ತೆ, ಎಷ್ಟೊಂದು ಜನ ಸಾಯ್ತಾ ಇದ್ದಾರೆ, ಅದರಲ್ಲಿ ಮಲೇರಿಯಾನು ಕೂಡ ಒಂದು. ವರ್ಷದಲ್ಲಿ ತುಂಬಾ ಜನ ಈ ಮಲೇರಿಯಾಕ್ಕೆ ಸಾಯ್ತಾ ಇದ್ದಾರೆ ಅಲ್ವಾ ಶಮಣ್ಣ? ಈಗ ಎಷ್ಟು ಸರಿ ಜ್ವರ ಬಂದಾಗ ನಾವ್ ಏನ್ ಮಾಡ್ತೀವಿ, ಏನು ತಾತ್ಕಾಲಿಕವಾಗಿ ಯಾವುದೋ ಒಂದು ಟ್ಯಾಬ್ಲೆಟ್ ಏನೋ ಮೆಡಿಕಲ್ ಶಾಪ್ ಅಂತ ಹೇಳ್ತೀವಲ್ಲ, ಔಷಧಿ ಅಂಗಡಿಗೆ ಹೋಗಿ ಒಂದು ಮಾತ್ರೆ ತಗೊಳ್ತೀವಿ. ಆದ್ರೆ ಅದು ಪರೀಕ್ಷೆ ಮಾಡಿರೋದಿಲ್ಲ ಈ ಜ್ವರ ಯಾಕಾಗಿ ಬರ್ತಾ ಇದೆ, ಕಾರಣ ಏನು ಎನ್ನುವುದನ್ನ ಮೊದಲು ನಾವು ನಿರ್ಧರಿಸಬೇಕು. ಆ ನಂತರವಷ್ಟೇ ಮದ್ದನ್ನ ತಗೋಬೇಕು. ಅಂದ್ರೆ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಮದ್ದನ್ನು ನಾವು ಮಾಡಬಾರದು, ನಾವಾಗಿ ಹೋಗಿ ಮೆಡಿಕಲ್ ಶಾಪ್ ನಿಂದ ತಗೊಳ್ಬಾರ್ದು. ಶಮಣ್ಣ, ನನ್ಗನ್ಸಿದಾಗ ಇದು ಮಲೇರಿಯಾ ಏನಿದೆ ಅಲ್ಲ, ಅದು ತೃತೀಯ ಜಗತ್ತಿನ ಬಡ ರಾಷ್ಟ್ರಗಳಲ್ಲಿ ಬಹಳ ಇದೆ ಅಂತೇಳಿ. ಯಾಕಂದ್ರೆ ಸೊಳ್ಳೆಗಳ ಉತ್ಪತ್ತಿಯು ಕೂಡ ಜಾಸ್ತಿ ಇದೆ, ಮತ್ತೆ ನಮ್ಗೆ ಅವೇರ್ನೆಸ್ ಬಹಳ ಕಡಿಮೆ ಇದೆ. ಅಂದ್ರೆ ಈ ಅವೇರ್ನೆಸ್ ಅನ್ನ ಪ್ರತಿಯೊಂದು ಜಾಗತಿಕ ಮಟ್ಟದಲ್ಲಿ ನಾವು ಎಲ್ರಿಗೂ ಅವೇರ್ನೆಸ್ ಅನ್ನ ತರಬೇಕಂತ ಹೇಳಿ ಈ ಡೇ ಮಾಡಿರ್ಬೋದು ಅನ್ಸ್ತದೆ ನನಗೆ. ಅಲ್ಲ ಸರಿಲ್ಲ ಸೋಮಣ್ಣ, ಮಲೇರಿಯಾ ಅಂದ್ರೆ ನೆನಪಾಯ್ತು ನನಗೂ ಕೂಡ. ಒಂದು ಕಾಲದಲ್ಲಿ ಮಲೇರಿಯಾ ಬಂದಿತ್ತು, ಡಾಕ್ಟರ್ ಅನ್ನ ಸಂಪರ್ಕ ಮಾಡಬೇಕು ಅಥವಾ ಫೋನ್ ಅನ್ನ ಎತ್ಕೊಂಡ್ರೆ ಫೋನ್ ಅನ್ನ ಕೈಲಲ್ಲಿ ಹಿಡೀಲಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಏನು ಜ್ವರ. ನಡುಕ, ಇದನ್ನ ನಡುಕನ್ನ ನೋಡಿಯೇ ಡಾಕ್ಟರ್ ಗೊತ್ತಾಯ್ತು ಇದು ಮಲೇರಿಯಾ ಜ್ವರ ಅಂತ. ಅಂದ್ರೆ ಈಗ ರಕ್ತ ಪರೀಕ್ಷೆ ಮಾಡಿದಾಗ 1000ರಲ್ಲಿ ಒಬ್ಬರಿಗೆ ಅದು ಪಾಸಿಟಿವ್ ಅಂತ ಬರಬಹುದು, ಉಳಿದವರಿಗೆ 999 ಜನರಿಗೂ ಕೂಡ ಅದು ನೆಗೆಟಿವ್ ಅಂತ ಬಂದರೂ ಕೂಡ ಈ ಚಿಹ್ನೆಗಳು ಇರ್ತಾವಲ್ಲ, ಈಗ ಲಕ್ಷಣಗಳು, ಅದನ್ನ ನೋಡ್ಕೊಂಡು ಇದು ಮಲೇರಿಯಾ ಅಂತ ಹೇಳ್ಬಹುದು ಅಂತ. ಹೀಗೆ ಇದು ಶಮಣ, ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂತ ರೋಗನ ಮಲೇರಿಯಾ? ಹಾ, ಮತ್ತೆ ಸೊಳ್ಳೆ. ಈಗ ಯಾವ ವ್ಯಕ್ತಿಯಲ್ಲಿ ಮಲೇರಿಯಾದ ರೋಗಾಣುಗಳು ಇವೆಯೋ ಅಲ್ಲಿಂದ ರಕ್ತವನ್ನು ಹೀರಿದಂತಹ ಸೊಳ್ಳೆ 24 ಗಂಟೆ ಒಳಗಡೆ ಇನ್ನೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಸೊಳ್ಳೆಯನ್ನು ಕಡಿದ್ರೆ ಆ ವ್ಯಕ್ತಿಯು ಕೂಡ ಬರಬಹುದು, ಮಲೇರಿಯಾ ಬರ್ತದೆ. ಅಂದ್ರೆ ಸೊಳ್ಳೆ ಈ ರೋಗದಲ್ಲಿ ಸೊಳ್ಳೆಗಳ ನಿಯಂತ್ರಣ ಬಹುಮುಖ್ಯವಾದದ್ದು, ರೋಗ ವಾಹಕಗಳು ಅಂತ ಹೇಳ್ತೀವಿ, ಕ್ಯಾರಿಯರ್ಸ್. ಹಾಗಾಗಿ ಸೊಳ್ಳೆ ನಿಯಂತ್ರಣ ಮಾಡಿದ್ರೆ ರೋಗವು ಕಂಟ್ರೋಲ್ ಬರ್ತದೆ, ಯಾವುದೇ ರೋಗ. ಇದ್ರ ಮಲೇರಿಯಾ ಕೂಡ ಒಂದು ಮುಖ್ಯವಾದಂತ. ಇಷ್ಟು ಸಣ್ಣ ಸೊಳ್ಳೆ ಎಷ್ಟು ಕಷ್ಟ ಕೊಡುತ್ತೆ. ಆದ್ರೆ ಬುದ್ಧಿವಂತರ ಏನ್ ಹೇಳ್ತಾರೆ ಗೊತ್ತಾ, ಸೊಳ್ಳೆ ಕಡಿದ್ರು ಪರವಾಗಿಲ್ಲ, ಆ ಶಬ್ದ ಇದೆಯಲ್ಲ ಅದು ಮಾತ್ರ ಕೇಳಲಿಕ್ಕೆ ಆಗೋದಿಲ್ಲ. ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಶಮಣ್ಣ ಅಲ್ಲ ಸೊಳ್ಳೆಗಳಿಗೆ. ಸೊಳ್ಳೆ ಅಂದ್ರೆ ನೀರು ನಿಲ್ಲುವುದು ಕಡಿಮೆ, ಈಗ ಎಲ್ಲ ಕಡೆಯೂ ಕೂಡ ಒಂದು ರೀತಿಯ ಬರಗಾಲದಂತಹ ಪರಿಸ್ಥಿತಿ, ಒಣಗಿ ನೆಲೆಲ್ಲ ಒಣಗಿ ಹೋಗಿದೆ, ಎಲ್ಲಿಯೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ. ಹಾಗಾಗಿ ಎಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕೊಚ್ಚೆ ನೀರು ಉಳಿತದೋ ಅಲ್ಲಿಯೂ ಕೂಡ ಸೊಳ್ಳೆ ಉತ್ಪತ್ತಿ ಆಗ್ತದೆ ಅಂತ. ಸೊ ಅದರ ಬಗ್ಗೆಯೂ ಕೂಡ ನಾವು ಜಾಗ್ರತೆ ವಹಿಸಬೇಕು. ಶಮಣ್ಣ, ಇನ್ನೊಂದು ವಿಶೇಷತೆ ಬಂತು, ಮಹಿಳೆಯರು ITC ಇದರಲ್ಲಿ ಕ್ಷೇತ್ರದಲ್ಲಿ ಯಾಕೆ ಇರಬಾರದು ಅಂತ ಹೇಳಿ. ಅಂದ್ರೆ ಅವರಲ್ಲಿ ಇದು ಅವೇರ್ನೆಸ್ ಜಾಸ್ತಿ ಬರಬೇಕು. ITC ಅಂದ್ರೆ ಡಿಜಿಟಲ್ ವರ್ಲ್ಡ್, ಈಗ ನಾವೇನಂತ ಕಂಪ್ಯೂಟರ್ನಲ್ಲಿ, ಸಾಫ್ಟ್ವೇರ್ನಲ್ಲಿ, ಹಾರ್ಡ್ವೇರ್ನಲ್ಲಿ ಅವರ ಸಂಖ್ಯೆಯು, ಅವರ ಪಾಲುದಾರಿಕೆಯು ಹೆಚ್ಚಾಗಬೇಕು ಅಂತ ಹೇಳಿ 29 ಏಪ್ರಿಲ್ ಅನ್ನ ಇದು ITC ಡೇ ಅಂತ ಮಾಡ್ತಾ ಇದ್ದಾರೆ. ಈ ಸೋಮಣ್ಣ ಹೇಳ್ತಾ ಇರೋದು ಏನು ಗೊತ್ತಾ ರೂಪಕ, ಮಹಿಳೆಯರು ಸ್ವಲ್ಪ ಬುದ್ಧಿವಂತರು ಜಾಸ್ತಿ ಅಂತ. ಹೌದು, ಮಹಿಳೆಯರು ಎಲ್ಲಾ ಕ್ಷೇತ್ರಗಳಲ್ಲೂ ಅವರ ಪಾಲುದಾರಿಕೆ ಮುಖ್ಯ ಅಂತ ಆಯ್ತಾ ಅಲ್ಲ. ಅಲ್ಲ, ಅಂತೂ ಮಹಿಳೆಯರು ಆಗ್ಲಿ ಪುರುಷರಾಗ್ಲಿ ಎಲ್ಲರೂ ಕೂಡ ಯಾವ ಕ್ಷೇತ್ರವೂ ಕೂಡ ಸೀಮಿತವಾಗಿಲ್ಲ. ಈಗ ಬಾಹ್ಯಾಕಾಶದಲ್ಲಿಯೂ ಕೂಡ ಮಹಿಳೆಯರು ಸಾಕಷ್ಟು ಮುಂದುವರೆದಿದ್ದಾರೆ. ಆಮೇಲೆ ಭಾರತೀಯ ಸೇನೆಯಲ್ಲಿಯೂ ಕೂಡ ಮಹಿಳೆಯರು ಸೇರ್ಕೊಂಡಿದ್ದಾರೆ. ಅವರು ಒಂದು ರೀತಿಯ ಕಾನ್ಸಂಟ್ರೇಷನ್ ಮತ್ತೆ ಮಾಡುವಂತಹ ಕೆಲಸದಲ್ಲಿ ಒಂದು ಏನು ಆಸಕ್ತಿ ಇದೆಯಲ್ಲ ಅದು ವಿಶೇಷವಾಗಿ ಗಮನಿಸಬೇಕಾಗಿರುವಂತ ಅವ್ರು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಸಾಮಾನ್ಯ ಉದಾಸೀನ ಅನ್ನೋದಿಲ್ಲ ಅಂತ ಬೆಳಗಿನ ನ್ಯೂಸ್ ನಲ್ಲಿ ಕೇಳಿದ್ದೀನಿ. ಐದು ಭಾರತೀಯ ಸೇನೆಯಲ್ಲಿರುವಂತಹ ಐದು ಮಹಿಳೆಯರಿಗೆ ಸ್ಪೆಷಲ್ ಆಗಿ ಆ ತೋಪುಗಳನ್ನು ಯೂಸ್ ಮಾಡುವಂತಹ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಅಂದ್ರೆ ಮೋಸ್ಟ್ ಅಡ್ವಾನ್ಸ್ಡ್ ಏನು ತೋಪುಗಳಿವೆ ಅದನ್ನ ಆಪರೇಟ್ ಮಾಡ್ಲಿಕ್ಕೆ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಐದು ಮಹಿಳೆಯರು ಸೆಲೆಕ್ಟ್ ಆಗಿದ್ದಾರೆ. ಅಂದ್ರೆ ಸೋಮಣ್ಣ, ಈ ಹಿಂದೆ ಮಹಿಳೆಯರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ರು, ಈಗ ಅವೆಲ್ಲವನ್ನು ಮಾಡ್ತಾ ಇದ್ದಾರೆ ಮಹಿಳೆಯರು. ಅದು ಇಂಜಿನಿಯರಿಂಗ್ ಆಗ್ಲಿ, ಮ್ಯಾಥ್ಸ್ ಆಗ್ಲಿ, ನಿಮ್ದು ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರು ಯಾರಾಗಬೇಕು ಅಂದ್ರೆ ಮಹಿಳೆಯರು ಅಂತ. ಹೌದು, ಯಾಕಂದ್ರೆ ಚಿಕ್ಕ ಮಕ್ಕಳ ಒಂದು ಬುದ್ಧಿ ಮತ್ತೆ ಅವರನ್ನ ಒಂದು ಸಂಭಾಳಿಸುವಂತಹ ಒಂದು ಚಾಕಚಕ್ಯತೆ ಇರುವಂತಹದ್ದು ಈ ಮಹಿಳೆಯರಿಗೆ. ಮಹಿಳೆಯರಿಗೆ ಅದಕ್ಕಂತಾರಲ್ಲ ಶ್ರವಣ, ತಾಯಿ ತಾನೇ ಮೊದಲು ಗುರು, ಅದು ಮನೆಯ ಮೊದಲ ಪಾಠಶಾಲೆ ತಾಯಿ ತಾನೇ ಮೊದಲು. ಅಂದ್ರೆ ಅಂದ್ರೆ ತಾಯಿ ಅಂದ್ರೆ ಹೆಣ್ಣು ಅಂದ್ರೆ ಬಹಳ ಅವರಿಗೆ ಒಂದು ಬಹಳ ಪ್ರಾಮುಖ್ಯತೆ ಇದೆ ಅಂತ. ಅಂದ್ರೆ ಮಹಿಳೆಯರು ಈ ITC ವರ್ಲ್ಡ್ ನಲ್ಲಿ ಇರಬೇಕಾದದ್ದು ಮುಖ್ಯ. ಈಗ ಹೇಳ್ತಾ ಹೇಳ್ತಾ ರೂಪಕ್ಕೇನು ತಮಾಷೆ ಮಾಡಿಬಿಟ್ಲು, ಅದರಲ್ಲಿ ನಾವು ಕೇಳಿದ್ದೇವೆ ಡಾನ್ಸ್ ಕೂಡ ನಾವು ಮಾಡ್ತೀವಿ ಅಂತ ಹೇಳಿ ಏನು ಅಂತ ಕೇಳಿದೆ ನಾನು. ಆದ್ರೆ ಭರತನಾಟ್ಯ ಆಗ್ಬೋದು ಅಥವಾ ಬೇರೆ ಯಾವ ರೀತಿಯ ಒಂದು ನೃತ್ಯ ಪ್ರಕಾರ, ಶಾಸ್ತ್ರೀಯ ಪ್ರಕಾರ, ಶಾಸ್ತ್ರೀಯ ನೃತ್ಯಗಳು, ಇವುಗಳಲ್ಲಿ ಮಹಿಳೆಯರ ಜೊತೆ ಜೊತೆಗೆ ಪುರುಷರು ಕೂಡ ಸಾಕಷ್ಟು ಮುಂದುವರೆದಿದ್ದಾರೆ. ಹೌದು ಹೌದು, ಅಂದ್ರೆ ಪುರುಷರಿಗೆ ಬೇರೆ ಬೇರೆ ಆಸಕ್ತಿಯ ವಿಷಯಗಳು ಬೇರೆ ಬೇರೆ ಇರಬಹುದು. ಬೈಕ್ ರೈಡಿಂಗ್ ಅಂತ ಹೇಳ್ತೀವಲ್ಲ, ಬೈಕ್ ರೈಡಿಂಗ್ ನಲ್ಲಿ ಹುಡುಗರಿಗೆ ಜಾಸ್ತಿ ಆಸಕ್ತಿ ಇರ್ತದೆ. ಇಲ್ಲ ಶಮಣ, ಇತ್ತಿತ್ತಲಾಗಿ ಎಲ್ಲ ಮಹಿಳೆಯರು ಕೂಡ ಬೈಕ್ ನಡೆಸಲು ಮುಖ್ಯ ಇದ್ದಾರೆ. ಹಾಗೆ ಡ್ಯಾನ್ಸ್ ಡೇ ಅಂತ ಯಾಕೆ ಬಂತು ಅಂದ್ರೆ, ಮಹಿಳೆಯರಿಗೂ ಈ ಭರತನಾಟ್ಯ ಆಗ್ಬೋದು ಅಥವಾ ಬೇರೆ ಬೇರೆ ನೃತ್ಯ ಪ್ರಕಾರಗಳಾಗ್ಬೋದು, ಇದು ಒಂದು ಕಲೆಯ ಜೊತೆ ಜೊತೆಗೆ ಒಂದು ವಿಜ್ಞಾನವು ಕೂಡ ಹೌದು, ಆರೋಗ್ಯವನ್ನು ಕೂಡ ಸುಧಾರಿಸುತ್ತದೆ ಅಂತ. ಹೌದು, ಮನಸ್ಸಿಗೆ ಬಹಳ ಖುಷಿ ಕೊಡುತ್ತೆ ಡ್ಯಾನ್ಸ್ ಮಾಡೋದ್ರಿಂದ. ಯಾಕಂದ್ರೆ ಇಲ್ಲಿ ನಮ್ಮ ದೇಹದ ಪ್ರತಿ ಅಂಗವು ಭಾಗವಹಿಸುತ್ತದೆ, ಒಂದು ರೀತಿಯ ವ್ಯಾಯಾಮ. ಹೌದು, ಫುಲ್ ವ್ಯಾಯಾಮ ಆಗ್ತದೆ. ಅದು ನೀವು ಹೇಳಿದ ಶಾಸ್ತ್ರೀಯ ಅಂತ ಭರತನಾಟ್ಯ ಆಗ್ಬಹುದು, ಕೂಚಿಪುಡಿ ಆಗ್ಬಹುದು, ಮೋಹಿನಿಯಟ್ಟಂ ಆಗ್ಬಹುದು, ಎಲ್ಲ ಬಿಡಿ ಜನಪದ. ಶಮಣ, ಇಂಪಾರ್ಟೆಂಟ್ ನಮ್ಮ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇದ್ದರೆ ಯಕ್ಷಗಾನ. ಈಗ ನೋಡಿ ಮಹಿಳೆಯರದ ಎಷ್ಟು ಕುಟುಂಬಗಳು, ತಂಡಗಳಿವೆ. ಮತ್ತೆ ಇವರೆಲ್ಲ ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಗಳಿಸಿದ್ದಾರೆ. ಅಂದ್ರೆ ನೃತ್ಯಕ್ಕೊಂದು ಬಹಳ ಒಂದು ಪ್ರಾಮುಖ್ಯವಾದಂತಹ ಕ್ಷೇತ್ರ ಇದು, ಮತ್ತೆ ಅವ್ರಿಗೊಂದು ಸ್ಥಾನ ಇದೆ ಅಂತ ಆಯ್ತು. ಸೊ ಇದನ್ನ ಶಮಣ 29 ಏಪ್ರಿಲ್ಗೆ ಜಾಗತಿಕ ಡಾನ್ಸ್ ಡೇ ಅಂತ ಮಾಡ್ತಾರೆ, ನೃತ್ಯ ದಿನ ಅಂತೇಳಿ. ಇದು ಆಕ್ಚುಲಿ ಇದರ ಮೂಲ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬ್ಯಾಲೆ ಅಂತ ನಾವೇನ್ ಹೇಳ್ತೀವಿ, ಅಂತಾರಾಷ್ಟ್ರೀಯ ಬ್ಯಾಲೆ. ಬ್ಯಾಲೆ ನೃತ್ಯಗಾರ ಜೀನ್ ಜಾರ್ಜ್ ನೋವೇರ್ ಅಂತಿದ್ದ, ಅವನು ಪ್ರಾರಂಭ ಮಾಡಿದಂತೆ ಇದು ಅಂತಾರಾಷ್ಟ್ರೀಯ ನಾವು ಏನ್ ಹೇಳ್ತೀವಿ ಡಾನ್ಸ್ ಡೇ ಅಲ್ಲ, ಅವನಿಂದ ಪ್ರಾರಂಭವಾಯಿತು. ಮತ್ತೆ ಯಾವ್ಯಾವ ದೇಶಗಳಿಗೆ ಹೋಗ್ತದೋ ಅದರ ಪ್ರಕಾರ ಅವರು ಅದೇನ ಹೆಸರು ಹೇಳಿದೆಯಲ್ಲ, ಹೌದು ಅದೆಲ್ಲ ಲೆಕ್ಕಾಚಾರಕ್ಕಾಯ್ತು. ಹೌದು, ಭಾರತದಲ್ಲಿ ನೋಡು ಶಿವತಾಂಡವ ನೃತ್ಯ ಅಂತ ಯಾವಾಗಿಂದ ಇದೆ, ಇವತ್ತು ನಿನ್ನೆದ, ಅರೇ ಹೌದು, ಯುಗ ಯುಗಗಳ ಇದಿದೆ, ಅದಕ್ಕೊಂದು ಇತಿಹಾಸ ಇದೆ. ಹೌದು, ಯಾರು ನೋಡಿದವರಿಲ್ಲ, ಆದ್ರೂ ಕೂಡ ಹೌದು ಆ ಒಂದು ಕಲ್ಪನೆ ಇದೆ, ಆ ಒಂದು ನಂಬಿಕೆ ಇದೆ. ಯಾಕಂದ್ರೆ ನಮಗೆ ಶಿವನೇ ಮೇನ್ ಅಲ್ಲ ನೃತ್ಯಕ್ಕೆ, ನಟರಾಜ ಅಂತ ಕರೀತಾರಲ್ಲ. ಮತ್ತೆ ಯಾವುದೇ ನೃತ್ಯಕ್ಕೆ ನಾವು ಮೊದಲು ಕೈ ಮುಗಿಯೋದು ನಟರಾಜನಿಗೆ. ಹೌದು, ಸೊ ಅದು ನಮ್ಮ ವೇದ ಕಾಲದಿಂದಲೂ ಇತ್ತು ಅಂತ ಹೇಳಿದ್ರೆ. ಜೊತೆಗೆ ಈಗ 28ನೇ ತಾರೀಕು ನಾವು ಏನು ಕೆಲಸವನ್ನ ಮಾಡ್ತೀವೋ ಅಲ್ಲಿ ಸುರಕ್ಷತೆಯ ಬಗ್ಗೆಯೂ ಕೂಡ ಒಂದು ದಿವಸ ಅಂತ ಇದೆ. ಅದನ್ನೇನೆಂದ್ರೆ ಸೇಫ್ಟಿ ಡೇ ಅಂತ. ಅಂದ್ರೆ ಎಷ್ಟೋ ಸಾರಿ ಈಗ ಪೊಲೀಸ್ ಇಲಾಖೆಯವರು ಆಗ್ಬೋದು, ರಸ್ತೆ ಸಿಗ್ನಲ್ ಎಲ್ಲ ಕೊಡ್ತಾ ಇರ್ತಾರಲ್ಲ, ಅವರು ರಸ್ತೆ ಸುರಕ್ಷತೆಯ ಜೊತೆಗೆ ಅವರ ಸುರಕ್ಷತೆಯ ಬಗ್ಗೆ ಕೂಡ ನೋಡ್ಕೋಬೇಕು. ಬಿಸಿಲಿನ ಝಳಕ್ಕೆ ಅವರಿಗೆ ಏನಾದರೂ ತೊಂದರೆ ಆಗದ ಹಾಗೆ ಅಲ್ಲಿ. ಮತ್ತೆ ಗಣಿಗಾರಿಕೆಯಲ್ಲಿ ಕೆಲಸ ಮಾಡುವಂತವರು, ಬೇರೆ ಬೇರೆ ಗಣಿಗಳಿರ್ತದ, ಚಿನ್ನದ ಗಣಿಗಾರಿಕೆ ಆಗ್ಬೋದು ಅಥವಾ ಅದಿರನ್ನ ಆಗ್ಬೋದು, ಕಲ್ಲಿದ್ದಲಾಗ್ಬೋದು, ಇಲ್ಲಿ ಅವರ ವೈಯಕ್ತಿಕ ಒಂದು ಸುರಕ್ಷತೆಯ ಬಗ್ಗೆಯೂ ಕೂಡ ಹೆಚ್ಚಿನ ಗಮನವನ್ನು ಕೊಡಬೇಕು ಅಂತ. ಯಾಕಂದ್ರೆ ನನಗೆ ಅನಿಸಿದ ಮಟ್ಟಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಪ್ರತಿಯೊಂದು ಉದ್ಯೋಗದಲ್ಲಿ ಕೂಡ ಇದು ಸುರಕ್ಷತೆ ಬಹಳ ಇಂಪಾರ್ಟೆಂಟ್ ಅಂತ ಕಾಣ್ತದೆ ಅಲ್ಲ. ಮತ್ತೆ ಶಮಣ, ಈ ಬೆಂಕಿ ಜೊತೆ ಕೆಲಸ ಮಾಡ್ತಾರೆ, ಫೈರ್ ಸರ್ವಿಸ್, ಮತ್ತೆ ಅವ್ರು ಸೇಫ್ಟಿ ಆಗಿ ಕೆಲವೊಂದ್ಸಲ ಧರಿಸ್ಕೊಳ್ಬೇಕಾಗತ್ತೆ, ಅದು ಎಷ್ಟು ಕಷ್ಟ ಕೆಲಸ ಮಾಡಿದ್ರ ಜೊತೆಗೆ ತಮ್ಮ ಆರೋಗ್ಯದ ಕಡೆನೂ ಕೂಡ ಗಮನ ಹರಿಸಬೇಕಾಗತ್ತೆ. ಈಗ ಆಮೇಲೆ ರೂಪಕ ಕೃಷಿ ಕೃಷಿ ಅಂತ ಹೇಳ್ತಿರ್ತಿರಲ್ಲ ಯಾವಾಗ್ಲೂ, ಕೃಷಿಯಲ್ಲಿಯೂ ಕೂಡ ಈ ವೀಡ್ ಕಟ್ಟಿಂಗ್ ಅಂತ ಇದೆಯಲ್ಲ, ಕಳೆ ಕೊಚ್ಚುವಂತ, ಅದರ ಮಿಷಿನ್ ಎಲ್ಲ ಉಪಯೋಗಿಸ್ತಾರೆ. ಅದನ್ನು ಉಪಯೋಗಿಸುವಾಗ ಅದು ಕಣ್ಣಿಗೆ ಎಲ್ಲ ಹಾರುವಂತ ಒಂದು ಸಂದರ್ಭ ಬರುತ್ತದೆ, ಈಗ ಕಸ ಕಡ್ಡಿಗಳು. ಅದಕ್ಕೋಸ್ಕರ ಏನಾದರೂ ತಲೆಗೆ ಹೆಲ್ಮೆಟ್ ಹಾಕುವಂತದ್ದು, ಗ್ಲಾಸ್ ಅನ್ನು ಹಾಕೊಳ್ಳುವಂತಹದ್ದು, ಅದು ಒಂದು. ಆಮೇಲೆ ವಾಹನವನ್ನು ಚಲಾಯಿಸುವಂತಹ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸುವಂತಹದ್ದು, ಇದು ಕೂಡ ವೈಯಕ್ತಿಕ ಒಂದು ಸುರಕ್ಷತೆಗೆ ಬರುವಂತಹದ್ದು. ಜೊತೆಗೆ ಆ ಮರ ಹತ್ತುವಂತಹದ್ದು. ಈಗ ಅಡಿಕೆ ಕೊಯ್ಲು ಮಾಡಬೇಕು, ಸಿಂಪರಣೆ ಮಾಡಬೇಕು ಅಂದ್ರೆ ಮರ ಏರ್ಬೇಕು. ಮರ ಏರ್ಬೇಕಿದ್ರೇನು ವೈಯಕ್ತಿಕ ಸುರಕ್ಷತೆ ಬಗ್ಗೆಯೂ ಕೂಡ ಜಾಗೃತಿ ಮಾಡಬೇಕಾಗ್ತದೆ. ಎಷ್ಟೋ ಸಾರಿ ಮರ ಜಾರುವಂತ ಒಂದು ಸಂದರ್ಭ ಇರ್ತದೆ ಮಳೆಗಾಲದಲ್ಲಿ, ಅಥವಾ ಇನ್ಯಾವುದು ಆಕಸ್ಮಿಕವಾಗಿ ತಲೆ ತಿರುಗಿ ಬೀಳುವಂತಹದ್ದು, ಅಥವಾ ಇನ್ಯಾವುದು ಜಾರಿ ಬೀಳುವಂತಹದ್ದು, ಅಲ್ಲಿಯೂ ಕೂಡ ಸುರಕ್ಷತೆಯ ಬಗ್ಗೆ ಗಮನ ಕೊಡಬೇಕು ಅಂತ. ಮತ್ತೆ ಶಮಣ್ಣ, ಕ್ರಿಮಿನಾಶಕಗಳೆಲ್ಲ ಉಪಯೋಗಿಸ್ತಾರೆ, ಸಿಂಪರಣೆ ಮಾಡ್ತಾರೆ ಆವಾಗಲೂ ಸಹ. ಅಂದ್ರೆ ಸುರಕ್ಷತೆ ಅನ್ನೋದು ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಔದ್ಯೋಗಿಕ ಕ್ಷೇತ್ರನೂ ಆಗಬಹುದು, ಕೃಷಿ ಕ್ಷೇತ್ರನೂ ಆಗಬಹುದು, ಅಥವಾ ಸ್ವಂತವಾಗಿಯೂ ಕೂಡ ಎಲ್ಲರೂ ಇದ್ರ ಬಗ್ಗೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಂತಾಯ್ತು. ಅಲ್ಲ ಅಂತೂ ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ. ಬರುವ ಸರ್ತಿ ನಾವು ಈಗ ಭೇಟಿ ಆಗೋದಕ್ಕಿಂತ ಮೊದಲು ನಾವು ಒಂದು ಓಟ್ ಹಾಕ್ಲಿಕ್ಕೆ ಹೋಗ್ಬೇಕಲ್ಲ. ಓಹೋ, ವಿಜಯ ಶಮಣ ಬಹಳ ಇಂಪಾರ್ಟೆಂಟ್ ಹೇಳ್ಬಿಟ್ರಿ, ಬಹುಮುಖ್ಯವಾದಂತಹ ಕೆಲಸ. ಪ್ರತಿಯೊಬ್ಬರು ಅತಿ ಜವಾಬ್ದಾರಿಯಿಂದ ತಮ್ಮ ತಮ್ಮ ಮತಗಳನ್ನು ಚಲಾಯಿಸಬೇಕು, ಅಲ್ಲ ಎಲ್ಲೂ ತಪ್ಪಿಸ್ಕೊಳ್ಬಾರ್ದು. ಇಂದ್ರೆ ಓಟನ್ನ ಇನ್ನೊಂದು ದುಡ್ಡಿಗೋಸ್ಕರ ಮಾರಬೇಡಿ, ಇನ್ನೊಂದು ವಸ್ತುವಿಗೋಸ್ಕರ ಮಾರಬೇಡಿ ಅಂತ. ಅದಕ್ಕೆ ಸೀಕ್ರೆಟ್ ಬ್ಯಾಲೆಟ್ ಅಂತ ಹೇಳ್ತಾರಲ್ಲ, ಬಹಳ ರಹಸ್ಯಕರ ಬಹಳ ಶಕ್ತಿ ಇದೆ. ಪ್ರತಿಯೊಂದು ಓಟ್ನಲ್ಲಿ ಬಹಳ ಶಕ್ತಿ ಇದೆ. ಮತ್ತೆ ಶಮಣ್ಣ, ಎಲ್ಲ ಕಡೆ ಎಲ್ಲರೂ ತಿರುಗ್ತಾ ಇದಾರೆ, ನಮ್ಮ ಓಟ್ ಹಾಕಿ, ನಮ್ಗೆ ಓಟ್ ಹಾಕಿ ಅಂತೇಳಿ. ಓಟ್ ಹಾಕಿ ನಿಜ, ಆದ್ರೆ ಓಟ್ ಹಾಕ್ಲಿಕ್ಕೆ ಪ್ರತಿಯೊಬ್ಬರು ಹೋಗ್ಬೇಕು, ಹೋಗಬೇಕು. ಆದ್ರೆ ಈ ವರ್ಷದ ವಿಶೇಷ ಏನು, ಈ ಸಾರಿಯ ಒಂದು ಆ ಚುನಾವಣೆಯ ವಿಶೇಷತೆ ಅಂದ್ರೆ 80 ವರ್ಷ ಮೇಲ್ಪಟ್ಟಂತಹ ವಯೋವೃದ್ಧರು, ಜೊತೆಗೆ ಮನೆಯಿಂದ ಹೊರಗೆ ಬರುವುದಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಬೇರೆ ಬೇರೆ ಕಾಯಿಲೆಯಿಂದ ಮನೆಯಲ್ಲಿ ಇರುವವರು, ಅವರಿಗೂ ಕೂಡ ಮನೆಯಲ್ಲಿ ಇದ್ದುಕೊಂಡು ಕೂಡ ಈ ಅಂಚೆ ಪತ್ರದಲ್ಲಿಯೂ ಕೂಡ ಮತದಾನ ಮಾಡುವುದಕ್ಕೆ ಅವಕಾಶ ಇದೆ ಅಂತ. ಅಷ್ಟೇ ಅಲ್ಲ ಶಮಣ, ಪೋಸ್ಟಲ್ ಬ್ಯಾಲೆಟ್. ಅಷ್ಟೇ ಅಲ್ಲ, ನಿನ್ನೆ ನಾನು ನ್ಯೂಸ್ ಕೇಳಿದ್ರಲ್ಲಿ ಇಂಥ ಯಾರಾದ್ರೂ ಇದ್ರೆ ಮತ್ತೆ ಅವರು ಇದನ್ನ ಜಿಲ್ಲಾ ಚುನಾವಣಾಧಿಕಾರಿ ಹೇಳಿದ್ರೆ ಅವರ ಮನೆಯಲ್ಲಿ ಒಂದು ಸ್ಪೆಷಲ್ ಬೂತ್ ಮಾಡ್ತಾರಂತೆ. ಹೌದು, ಮನೆಗೆ ಬಂದು ಒಂದು ಸ್ಪೆಷಲ್ ಬೂತ್ ಮಾಡಿ ಅಲ್ಲಿ ಒಬ್ಬರು ಪೋಲಿಂಗ್ ಆಫೀಸರ್, ಒಬ್ಬರು ಪೊಲೀಸು ಮತ್ತೆ ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಆದ್ರೆ ಆ ಮತದಾನ ಬಹಳ ಗುಪ್ತವಾಗಿ ಆಗ್ತದೆ ಶಮಣ. ಇನ್ನೊಂದು ಅಂತ ಹೇಳಿದ್ರೆ ಬಹಳ ದುಃಖ ಸಂಗತಿ, ಕಲಿತಂತಹ ಊರಲ್ಲಿ ಕೂಡ ಕಡಿಮೆ ಮತದಾನ ಆಗ್ತಾ ಇದೆ ಅಂತ ಹೇಳ್ತಾರೆ. ಬೆಂಗಳೂರಿನಂತಹ ಒಂದು ಮಹಾನಗರದಲ್ಲಿ 50% ಇಳಿದಿದೆ ಅಂತ ಹೇಳಿದ್ರೆ ಎಷ್ಟು ತಪ್ಪಲ್ಲ ಶಮಣ. ಅದಕ್ಕೆ ಬುದ್ಧಿವಂತಿಕೆ ಈ ಸರಿ ಏನು ಮಾಡಿದಾರೆ ಅಂದ್ರೆ, ವಾರದ ಮಧ್ಯದಲ್ಲಿ ಬುಧವಾರ ಬರುವ ಹಾಗೆ ನೋಡ್ಕೊಂಡಿದ್ದಾರೆ ಚುನಾವಣಾ ದಿನ. ಈಗ ಶುಕ್ರವಾರವೋ ಶನಿವಾರವೋ ಅಥವಾ ಸೋಮವಾರ ಬಂದ್ರೆ ಒಟ್ಟಿಗೆ ರಜೆ ಹಾಕಿ. ಮತ್ತೆ ಶಮಣ, ಸರ್ಕಾರ ನಮ್ಗೊಂದು ಇಷ್ಟೊಂದು ಸವಲತ್ತುಗಳು ನೀಡುತ್ತಿರುವಾಗ ನನ್ಗನ್ಸಿದಾಗ ಎಲ್ಲ ಸರ್ಕಾರಿ ನೌಕರಿಗೆ ಆ ದಿವಸ ರಜೆ ಕೊಡ್ತಾರಲ್ಲ, ಓಟ್ ಹಾಕ್ಲಿಕ್ಕೆ. ಜವಾಬ್ದಾರಿ ನಮ್ಮ ಕರ್ತವ್ಯವನ್ನು ನಾವು ಸರಿಯಾಗಿ ಪಾಲನೆ ಮಾಡಬೇಕು ಅಂತ. ಅಂದ್ರೆ ಪ್ರತಿಯೊಬ್ಬರು ಈ ಸಲ ತಪ್ಪದೇ ಹೋಗಿ May 10 ಮತದಾನ ಮಾಡಲೇಬೇಕು ಅಲ್ಲ. ಜೊತೆಗೆ ರೂಪಕ್ಕ ಈ ಸರಿ ಕಲ್ಲಂಗಡಿ ತಿನ್ನುವ, ಯಾಕಂದ್ರೆ ಬಿಸಿಲು ಜಾಸ್ತಿ ಇದೆ, ಚಾ ಮಾಡಿದ್ರೆ ಅದು ಆರೋಗ್ಯಕ್ಕೂ ಅಷ್ಟೇನು ಒಳ್ಳೇದಲ್ಲ. ಡಾಕ್ಟರ್ ಹೇಳ್ತಾ ಇರ್ತಾರೆ ಯಾವಾಗ್ಲೂ ಕೂಡ ಬಿಸಿ ಬಿಸಿ ಕುಡಿಬೇಡಿ, ಬಿಸಿನೀರು ಕುಡಿರಿ ತೊಂದ್ರೆ ಇಲ್ಲ, ಆದ್ರೆ ಚಾ ಕುಡಿಬೇಡಿ ಹೆಚ್ಚು ಅಂತ. ನಾನು ನೋಡಿದ್ದೆ ರೂಪಕ್ಕನ ಮನೆ ಗೋಕರ್ಣ, ಬರುವಾಗ ಎರಡು ದೊಡ್ಡ ಕಲ್ಲಂಗಡಿ ತಗೊಂಡು ಬಂದಿದೆ. ಅಂದ್ರೆ ಇವತ್ತು ಕಲ್ಲಂಗಡಿ ಪ್ರಸಾದ ಇದೆ ಅಂತ ಆಯ್ತು. ಕಲ್ಲಂಗಡಿ ನಿಮ್ಗೆ ಯಾವ್ದು ಜ್ಯೂಸ್ ಬೇಕಾದ್ರೆ ಜ್ಯೂಸ್ ಮಾಡ್ತೇನೆ, ಹಾಗೆ ತಿಂತೀರಿ ಅಂತ ಅಂದ್ರೆ ಹಾಗೆ ಕೊಡ್ತೇನೆ. ಹಾಗಾದ್ರೆ ಕಲ್ಲಂಗಡಿ ತಿನ್ನಿ ಬಿಡೋಣ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು TS ಪ್ರಸಾದ್, ಸುಮಂಗಲ್ ನಾಯ್ಕ್ ಹಾಗೂ ರೂಪಾಗೌಡ. ಈಗ ಕೃಷಿ ಮಾಹಿತಿ ಕೇಳೋಣ. ಅನಾನಸು ಒಂದು ರುಚಿಕರವಾದಂತಹ ಉಷ್ಣವಲಯದ ಹಣ್ಣಿನ ಬೆಳೆ. ಇದರಲ್ಲಿ ಹಣ್ಣುಗಳು ರಸಭರಿತವಾಗಿದ್ದು ಆಹ್ಲಾದಕರ ಸುವಾಸನೆಯನ್ನು ಒಳಗೊಂಡಿದೆ. ಈ ಹಣ್ಣಿನಲ್ಲಿ ಹೆಚ್ಚಾಗಿ ವಿಟಮಿನ್ ಎ, ವಿಟಮಿನ್ ಬಿ ಮತ್ತು ಸಿ, ಇವುಗಳಲ್ಲದೆ ಕೆಲವೊಂದು ಖನಿಜಗಳು ಕೂಡ ಹೇರಳವಾಗಿವೆ. ಅನಾನಸ್ ಬೆಳೆಯನ್ನು ಎಲ್ಲ ವಿಧವಾದಂತಹ ಮಣ್ಣಿನಲ್ಲಿ ಬೆಳೆಯಬಹುದು. ಮರಳು ಮಿಶ್ರಿತ ಹಗುರ ಮಣ್ಣುಗಳು ಈ ಬೆಳೆಗೆ ಸೂಕ್ತವಾದಂಥದ್ದು. ಜೇಡಿ ಮಣ್ಣು ಒಳ್ಳೆಯದಲ್ಲ. ಉತ್ತಮ ನೀರಾವರಿ ಸೌಲಭ್ಯ ಹಾಗೂ ಚೆನ್ನಾಗಿ ನೀರು ಬಸಿದು ಹೋಗುವಂತಹ ಮಣ್ಣಿದ್ರೆ ಬಹಳಷ್ಟು ಒಳ್ಳೆಯದು. ಭೂಮಿಯ ಒಳಗಿನ ನೀರಿನ ಮಟ್ಟ ಮೇಲೆ ಇರುವಂತಹ ತಗ್ಗು ಪ್ರದೇಶಗಳು ಈ ಬೆಳೆಗೆ ಸೂಕ್ತವಲ್ಲ. ಬೆಚ್ಚಗಿರುವ ಹಾಗೂ ತೇವಾಂಶ ಇರುವಂತಹ ಎರಡೂ ಹವಾಗುಣಗಳಲ್ಲಿ ಈ ಬೆಳೆಯನ್ನು ಚೆನ್ನಾಗಿ ಬೆಳೆಯಬಹುದು. ಈ ಬೆಳೆಯನ್ನು ಸುಮಾರು 600-400 mm ಮಳೆ ಬೀರುವಂತಹ ಪ್ರದೇಶಗಳಲ್ಲಿ ಕೂಡ ಬೆಳೆಯಬಹುದು. ಮಳೆಗಾಲದ ಆರಂಭದ ತಿಂಗಳುಗಳಲ್ಲಿ ಅನಾನಸನ್ನು ನಾಟಿ ಮಾಡುವುದಕ್ಕೆ ಸೂಕ್ತವಾದಂತಹ ಸಮಯ. ಗುಡ್ಡಗಾಡು ಪ್ರದೇಶಗಳಲ್ಲಾದರೆ ಆಗಸ್ಟ್ ಸೆಪ್ಟೆಂಬರ್ ತಿಂಗಳುಗಳಲ್ಲಿಯೂ ಕೂಡ ನಾಟಿ ಮಾಡಬಹುದು. ಅನಾನಸ್ನಲ್ಲಿ ಪ್ರಮುಖವಾಗಿ ಎರಡು ರೀತಿಯ ತಳಿಗಳು ಲಭ್ಯ ಇವೆ. ಕ್ಯೂ ಎನ್ನುವಂತಹದ್ದು ಹಣ್ಣುಗಳನ್ನು ಸಂಸ್ಕರಿಸಿ ಡಬ್ಬಗಳಲ್ಲಿ ಶೇಖರಿಸಿ ಇಡುವುದಕ್ಕೆ ಸೂಕ್ತವಾದಂತಹ ತಳಿ. ಇದರಲ್ಲಿ ಹಣ್ಣಿನ ಗಾತ್ರ ದೊಡ್ಡದಾಗಿರ್ತದೆ, ಸುಮಾರು 1.5-3 kg ತೂಗಬಹುದು. ಎಲೆಗಳಲ್ಲಿ ಮುಳ್ಳುಗಳು ಇರುವುದಿಲ್ಲ. ಕ್ವೀನ್ ಎನ್ನುವಂತಹದ್ದು ಇನ್ನೊಂದು ಪ್ರಮುಖವಾದಂತಹ ತಳಿ. ಈ ತಳಿಯ ಹಣ್ಣು ತಾಜಾ ಸೇವನೆಗೆ ಸೂಕ್ತವಾಗಿದ್ದು ಹಣ್ಣಿನ ಗಾತ್ರ ತುಂಬ ಚಿಕ್ಕದಾಗಿರುತ್ತದೆ, ಬಹಳ ರುಚಿಕರವಾಗಿರುತ್ತದೆ. ಎಲೆಗಳಲ್ಲಿ ಮುಳ್ಳುಗಳಿದ್ದು ಹಣ್ಣಿನ ತೂಕ ಅರ್ಧ ಕಿಲೋದಿಂದ 1 ಕಿಲೋದವರೆಗೂ ಇರಬಹುದು. ಬೇಸಾಯ ಸಾಮಗ್ರಿಗಳ ಬಗ್ಗೆ ಹೇಳುವುದಿದ್ರೆ ಪ್ರತಿ ಹೆಕ್ಟೇರಿಗೆ ನಾಟಿ ಸಾಮಗ್ರಿಗಳು ಅಂದರೆ ಕಂದುಗಳು ಅಥವಾ ಸ್ಲಿಪ್ಗಳು 45,000 ಬೇಕಾಗ್ತದೆ. ಕರಾವಳಿ ಪ್ರದೇಶ ಆದರೆ ಸುಮಾರು 43,500 ಕಂದುಗಳು ಪ್ರತಿ ಹೆಕ್ಟೇರ್ ಪ್ರದೇಶಕ್ಕೆ ಬೇಕಾಗ್ತದೆ. ಕೊಟ್ಟಿಗೆ ಗೊಬ್ಬರ ಸುಮಾರು 30 ಟನ್ಗಳಷ್ಟು. ರಾಸಾಯನಿಕ ಗೊಬ್ಬರವನ್ನು ಬಳಸುವುದಿದ್ರೆ ಸಾರಜನಕ ಸುಮಾರು 525 ಕಿಲೋಗ್ರಾಂ ಪ್ರತಿ ಹೆಕ್ಟೇರ್ಗೆ, ರಂಜಕ 130 ಕಿಲೋಗ್ರಾಂ ಹಾಗೂ ಪೊಟ್ಯಾಶ್ 175 ಕಿಲೋಗ್ರಾಂ. ಕಂದುಗಳು, ಸ್ಲಿಪ್ಸ್ಗಳು ಅಥವಾ ಬಗಲುಬಂದಿ ತುದಿಗಳು ಹಾಗೂ ಕ್ರೌನ್, ಇವು ಹೆಚ್ಚಾಗಿ ಬಳಸುವಂತಹ ಸಸ್ಯಭಾಗಗಳು. ಕಂದುಗಳು ಗಿಡದ ಪಕ್ಕದಲ್ಲಿ ಬುಡದಲ್ಲಿ ಬರುವಂತಹ ಕೌಲುಗಳಾಗಿರ್ತವೆ. ಸ್ಲಿಪ್ಗಳು ಹಣ್ಣಿನ ಕೆಳಭಾಗದಲ್ಲಿ ಕೌಲುಗಳಂತೆ ಬರ್ತವೆ. ಕ್ರೌನ್ಗಳು ಹಣ್ಣಿನ ಮೇಲ್ಭಾಗದಲ್ಲಿ ಇರ್ತವೆ. ಕಂದು ಸ್ಲಿಪ್ಗಳು ನಾಟಿಗೆ ಉಪಯೋಗಿಸುವುದರಿಂದ ಕ್ರೌನ್ಗಳಿಗಿಂತ ಬೇಗನೆ ಇಳುವರಿಯನ್ನು ನೀಡುತ್ತದೆ. ಹಣ್ಣಿನ ಗಾತ್ರವು ಕೂಡ ದೊಡ್ಡದಾಗಿರುತ್ತದೆ. ದೊಡ್ಡ ಗಾತ್ರದ ಕಂದುಗಳು ಮತ್ತು ಸ್ಲಿಪ್ಗಳು ನಾಟಿಗೆ ಒಳ್ಳೆಯದಲ್ಲ. ನಾಟಿಗೆ ಮುಂಚೆ ಕಂದು ಮತ್ತು ಸ್ಲಿಪ್ಗಳು ಕೆಳಮುಖವಾಗಿ ನೆರಳಿನಲ್ಲಿ ಜೋಡಿಸಬೇಕೇ ವಿನಃ ಒತ್ತಾಗಿ ಗುಂಪು ಮಾಡಿ ಇಡಬಾರದು. ನಾಟಿಗೆ ಮುಂಚೆ ಕೆಳಗಿನ ಒಂದೆರಡು ಎಲೆಗಳನ್ನು ತೆಗೆದುಹಾಕಿ ಕೆಳಭಾಗವನ್ನು ಕೀಟನಾಶಕ ಹಾಗೂ ಶಿಲೀನಾಶಕಗಳಿಂದ ಉಪಚರಿಸಿ ಹಿಟ್ಟು ತೆಗಣೆ ಮತ್ತು ಕಾಂಡಕೊಳೆ ರೋಗವನ್ನು ತಡೆಗಟ್ಟಬಹುದು. ಅನಾನಸಿನ ನಾಟಿಯ ಬಗ್ಗೆ ಹೇಳುವುದಿದ್ರೆ ಎರಡು ಸಾಲು ನಾಟಿ ವಿಧಾನವನ್ನು ಅನುಸರಿಸಲಾಗುತ್ತದೆ. ಇದರಲ್ಲಿ 3 ಅಡಿ 2 ಅಡಿ ಹಾಗೂ 1 ಅಡಿ ಅಳತೆಯ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಬಹುದು. ಅನಾನಸು ನಾಟಿ ಮಾಡುವುದಕ್ಕೆ ಬೆಳೆಯ ಪ್ರದೇಶವನ್ನು ಕಾಲುವೆ ಹಾಗೂ ಬದುಗಳ ರೀತಿಯಲ್ಲಿ ಒಂದಾದ ನಂತರ ಒಂದು ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಬೆಟ್ಟ ಪ್ರದೇಶಗಳಲ್ಲಿ ಇಳುಕಲಿಗೆ ಅಡ್ಡವಾಗಿ ಕಾಲುವೆಗಳನ್ನು ತೆಗಿಬೇಕು. ಕಾಲುವೆಗಳ ಅಳತೆ ಸುಮಾರು 90 ಸೆಂಟಿಮೀಟರ್ ಅಥವಾ 3 ಅಡಿ, ಅಗಲ ಸುಮಾರು 1 ಅಡಿಯಷ್ಟು, ಆಳ ಮತ್ತು ಅನುಕೂಲಕ್ಕೆ ತಕ್ಕ ಹಾಗೆ ಉದ್ದವನ್ನು ತೆಗಿಬೇಕು. ನಂತರ ಕಾಲುವೆ ಮತ್ತು ಬದುಗಳನ್ನು ಮಾಡಿಕೊಳ್ಬೇಕು. ಕಾಲುವೆಗಳಲ್ಲಿ ಮೇಲ್ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ಚೆನ್ನಾಗಿ ಬೆರೆಸಬೇಕು. ಕಾಲುವೆಗಳು ಒಂದಕ್ಕೊಂದು ಸುಮಾರು 60 ಸೆಂಟಿಮೀಟರ್ ಅಥವಾ 2 ಅಡಿ ಅಂತರದಲ್ಲಿ ಇರುವ ಹಾಗೆ ನೋಡಿಕೊಳ್ಬೇಕು. ನಂತರ ಪ್ರತಿ ಕಾಲುವೆಗಳಲ್ಲಿ ಕಂದುಗಳು ಅಥವಾ ಬಗಲು ಮರಿ ಎರಡು ಸಾಲುಗಳ ಮಧ್ಯೆ ಸುಮಾರು 2 ಅಡಿ ಮತ್ತು ಸಾಲುಗಳ ಒಳಗಡೆ 1 ಅಡಿ ಅಂತರ ಇರುವಂತೆ ಕರ್ಣಾಕೃತಿಯಲ್ಲಿ ನಾಟಿಯನ್ನ ಮಾಡಬೇಕು. ನಂತರ ಮಣ್ಣನ್ನು ಸಸಿಗಳ ಸುತ್ತಲೂ ಚೆನ್ನಾಗಿ ಒತ್ತಬೇಕು. ನಾಟಿ ಮಾಡುವಾಗ ಮಣ್ಣು ಸಸಿಯ ಸುಳಿಯಲ್ಲಿ ಬೀಳದ ಹಾಗೆ ಎಚ್ಚರವನ್ನು ವಹಿಸಿ ನಾಟಿ ಮಾಡಿದ ನಂತರ ಚೆನ್ನಾಗಿ ಅದುಮಬೇಕು. ಗೊಬ್ಬರಗಳನ್ನು ಒದಗಿಸುವಂತಹದ್ದು, ಕಳೆ ತೆಗೆಯುವಂತಹದ್ದು, ಮಣ್ಣು ಏರಿಸುವುದು ಮತ್ತು ನೀರಾವರಿ, ಈ ಎಲ್ಲ ಪ್ರಮುಖ ಬೇಸಾಯ ಕ್ರಮಗಳು. ನಾಟಿ ಸಮಯದಲ್ಲಿ ಪೂರ್ತಿ ಪ್ರಮಾಣದ ರಂಜಕವನ್ನು ಕೊಡಬೇಕಾಗ್ತದೆ. ಸಾರಜನಕ ಮತ್ತು ಪೊಟ್ಯಾಶ್ ಗೊಬ್ಬರಗಳನ್ನು 4 ಸಮಕಂತುಗಳಲ್ಲಿ ನಾಟಿ ಮಾಡಿದ 3 ತಿಂಗಳ ನಂತರ 3 ತಿಂಗಳಿಗೆ ಒಂದ್ಸತಿ ಒದಗಿಸಬೇಕು. ಪ್ರತಿ ಸಾರಿ ಗೊಬ್ಬರವನ್ನು ಒದಗಿಸಿದಾಗ ಸಸಿಗಳ ಸುತ್ತಲೂ ಮಣ್ಣನ್ನು ಏರಿಸಬೇಕು. ಇದರಿಂದ ಸಸಿಗೆ ಉತ್ತಮ ಆಸರೆ ದೊರೆಯುವುದಲ್ಲದೆ ಬೇರುಗಳು ಚೆನ್ನಾಗಿ ಬೆಳೆಯುವುದಕ್ಕೆ ಅನುಕೂಲವಾಗುತ್ತವೆ. ಭೂಮಿಯಲ್ಲಿರುವಂತಹ ನೀರು ಸಂರಕ್ಷಣೆ ಮತ್ತು ಕಳೆ ನಿಯಂತ್ರಣಕ್ಕಾಗಿ ಹೊದಿಕೆಯನ್ನು ಉಪಯೋಗಿಸಬಹುದು. ಮಣ್ಣಿನ ಗುಣಧರ್ಮಕ್ಕೆ ಅನುಗುಣವಾಗಿ ಬೇಸಿಗೆಯಲ್ಲಿ ಪ್ರತಿ 15-20 ದಿವಸಗಳಿಗೆ ಒಂದ್ಸರಿ ನೀರನ್ನು ಒದಗಿಸಬೇಕು. ಅನಾನಸ್ನಲ್ಲಿ ಅಸಮ ಹೂ ಬಿಡುವಿಕೆಯ ಒಂದು ಸಮಸ್ಯೆ ಇದೆ. ಇದನ್ನು ತಡೆಗಟ್ಟುವುದಕ್ಕೆ ನಾಟಿ ಮಾಡಿದ 13-14 ತಿಂಗಳ ನಂತರ ಅಥವಾ 37-38 ಎಲೆಗಳನ್ನು ಸಸ್ಯಗಳು ಹೊಂದಿದಾಗ ಅವುಗಳಿಗೆ ಸಸ್ಯ ಪ್ರಚೋದಕಗಳ ಉಪಯೋಗವನ್ನು ಮಾಡಬೇಕಾಗ್ತದೆ. ನ್ಯಾಫ್ಥಲಿನ್ ಅಸಿಟಿಕ್ ಆಮ್ಲ ಅಥವಾ NAA ಇದನ್ನು 10 PPM ಪ್ರಮಾಣದಲ್ಲಿ ಶೇಕಡ 2 ಯೂರಿಯಾ ಜೊತೆಗೆ ಇಲ್ಲವೇ ಕೇವಲ 100 PPM 1 ಗ್ರಾಂ ಪ್ರತಿ ಲೀಟರ್ನಿಗೆ ಮಿಶ್ರಣ ಮಾಡಿ ಇಥ್ರೇಲ್ ಅಥವಾ 25 PPM ಇಥ್ರೇಲ್, ಶೇಕಡ 2 ಯೂರಿಯಾ ಮತ್ತು ಶೇಕಡ 0.04 ಸೋಡಿಯಂ ಕಾರ್ಬೊನೇಟ್ ಇವುಗಳ ಮಿಶ್ರಣವನ್ನು ಮಾಡಿ ತಯಾರಿಸಿ ಪ್ರತಿ ಸಸಿಯ ಸುಳಿಯಲ್ಲಿ ಸುಮಾರು 50 ಮಿಲಿಲೀಟರ್ ದ್ರಾವಣವನ್ನು ಹಾಕಬೇಕು. ನಂತರ 40-45 ದಿವಸಗಳಲ್ಲಿ ಸಸಿಗಳು ಹೂ ಬಿಡುವುದಕ್ಕೆ ಪ್ರಾರಂಭಿಸುತ್ತವೆ. ಹಣ್ಣಿನ ಗಾತ್ರವನ್ನು ಹೆಚ್ಚಿಸುವುದಕ್ಕೆ 200 PPM NAA ಆಮ್ಲವನ್ನು ಕಾಯಿ ಕಚ್ಚಿದ 2-3 ತಿಂಗಳ ನಂತರ ಉಪಚರಿಸಬೇಕು. ಅನಾನಸ್ ಬೆಳೆಗೆ ಬೇರೆ ಬೇರೆ ಕೀಟ ಹಾಗೂ ರೋಗಗಳು ಬಾಧಿಸುತ್ತವೆ. ಹಿಟ್ಟು ತೆಗಣೆ ಮತ್ತು ಗೆದ್ದಲು ಇದು ಪ್ರಮುಖವಾದಂತಹ ಸಮಸ್ಯೆ. ಜೊತೆಗೆ ಸೊರಗು ರೋಗ, ಸುಳಿ ಕೊಳೆ ರೋಗ, ಕಾಂಡಕೊಳೆ ರೋಗ ಹಾಗೂ ನಂಜು ರೋಗ ಇವು ಪ್ರಮುಖವಾದಂತಹ ರೋಗಗಳು. ನಾಟಿ ಮಾಡುವಾಗ ಕಂದುಗಳ ತಳಭಾಗದಲ್ಲಿ ಕಂದು ಬಣ್ಣಕ್ಕೆ ತಿರುಗಿರುವಂತಹದ್ದು ಮತ್ತು ಒಣಗಿರುವಂತಹ ಎಲೆಗಳನ್ನು ತೆಗಿಬೇಕಾಗ್ತದೆ. ನಾಟಿಗೆ ಮುಂಚೆ ಕಂದುಗಳನ್ನು 1 ಮಿಲಿಲೀಟರ್ ಮಿಥೈಲ್ ಪ್ಯಾರಥಿಯಾನ್ ಅಥವಾ 1.7 ಮಿಲಿಲೀಟರ್ ಡೈಮ್ಯೂಥೇಟ್ ಇವುಗಳಲ್ಲಿ ಯಾವುದಾದರೂ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿರುವ ದ್ರಾವಣದಲ್ಲಿ ಅದ್ದಿ ತೆಗಿಬೇಕು. ನಂತರ ನೆರಳಿನಲ್ಲಿ ಒಣಗಿಸಿ ನಾಟಿ ಮಾಡಬೇಕು. ಹಿಟ್ಟು ತೆಗಣಿಯನ್ನು ನಿಯಂತ್ರಿಸುವುದಕ್ಕೆ ಪ್ರತಿ ಹೆಕ್ಟೇರ್ ಭೂಮಿಗೆ ಸುಮಾರು 17.5 ಕಿಲೋಗ್ರಾಂನಷ್ಟು ಫೋರೇಟ್ ಹರಳುಗಳನ್ನು ಹಾಕಬೇಕಾಗ್ತದೆ. ಹಿಟ್ಟು ತೆಗಣೆ ಬಾಧೆ ಕಾಣಿಸಿಕೊಂಡಾಗ 100 ದಿವಸಗಳ ಅಂತರವಿಟ್ಟು ಇದೇ ಫೋರೇಟ್ ಹರಳುಗಳನ್ನು ಮತ್ತೊಮ್ಮೆ ಬಳಸಬೇಕಾಗ್ತದೆ. ಸುಳಿ ಕೊಳೆ ರೋಗ ಹಾಗೂ ಕಾಂಡ ಕೊಳೆ ರೋಗದ ಹತೋಟಿಗೆ 2 ಗ್ರಾಂ ಝೈನೆಬ್ ಅಥವಾ ಮ್ಯಾಂಕೋಝೆಬ್ ಇಲ್ಲವೇ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಇವುಗಳಲ್ಲಿ ಯಾವುದಾದರೂ ಒಂದು ಶಿಲೀನಾಶಕವನ್ನು ಪ್ರತಿ ಲೀಟರ್ ನೀರಿನೊಂದಿಗೆ ಬೆರೆಸಿ ಸಿಂಪಡಿಸಬೇಕು. ರೋಗಮುಕ್ತ ಪ್ರದೇಶಗಳಿಂದ ಕಂದುಗಳನ್ನು ಆರಿಸುವುದರಿಂದ ಸೊರಗು ಮತ್ತು ನಂಜು ರೋಗಗಳನ್ನು ನಿಯಂತ್ರಿಸಬಹುದು. ಗೆದ್ದಲಿನ ಬಾಧೆ ಕಂಡುಬಂದಲ್ಲಿ 5 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಬಾಧೆಗೆ ಒಳಗಾಗಿರುವಂತಹ ಗಿಡದ ಸುತ್ತಲೂ ಮಣ್ಣಿಗೆ ಸುರಿಬೇಕಾಗುತ್ತದೆ. ಕಳೆ ನಿಯಂತ್ರಣದ ಬಗ್ಗೆಯೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಗರಿಕೆ ಮತ್ತು ತುಂಬೆ ಹುಲ್ಲು ಅನಾನಸ್ ಬೆಳೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಳೆಗಳು ಪ್ರತಿ ತಿಂಗಳು ಕಳೆಯನ್ನು ತೆಗಿತಾ ಇರಬೇಕು. ರಾಸಾಯನಿಕ ಕಳೆನಾಶಕಗಳ ಬಳಕೆಯನ್ನು ಕೂಡ ಮಾಡಬಹುದು. ಪ್ರತಿ ಹೆಕ್ಟೇರ್ಗೆ 1 ಕಿಲೋಗ್ರಾಂ ಡೈಯೂರಾನ್ 750 ಲೀಟರ್ ನೀರಿನಲ್ಲಿ ಕರಗಿಸಿ ನಾಟಿ ಮಾಡುವ ಮುಂಚೆ ಸಿಂಪಡಣೆ ಮಾಡಬೇಕು. ನಾಟಿ ಮಾಡಿದ 45 ದಿವಸಗಳ ನಂತರ ಹೆಚ್ಚು ಕಳೆಗಳಿದ್ದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ 8-10 ಮಿಲಿಲೀಟರ್ ಗ್ಲೈಫೋಸೆಟ್, 10-20 ಗ್ರಾಂ ಯೂರಿಯಾ ಅಥವಾ ಅಮೋನಿಯಂ ಸಲ್ಫೇಟ್ ಮತ್ತು 2 ತೊಟ್ಟು ನಿಂಬೆ ರಸ ಇವುಗಳನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಕಳೆ ಗಿಡಗಳ ಮೇಲೆ ಬೀಳುವ ಹಾಗೆ ಸಿಂಪಡಿಸಬೇಕು. ಸಿಂಪರಣೆಯ ದ್ರವ್ಯ ಯಾವ ಕಾರಣಕ್ಕೂ ಅನಾನಸ್ ಗಿಡದ ಎಲೆಯ ಮೇಲೆ ಬೀಳದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ನಾಟಿ ಮಾಡಿದ 12 ತಿಂಗಳ ನಂತರ ಅನಾನಸ್ ಬೆಳೆ ಹೂ ಬಿಡುತ್ತದೆ. ನಂತರ 4.5-5 ತಿಂಗಳಲ್ಲಿ ಹಣ್ಣು ಕೊಯ್ಲಿಗೆ ಸಿದ್ಧವಾಗುತ್ತದೆ. ಸಂಸ್ಕರಿಸಿ ಡಬ್ಬಿಗಳಲ್ಲಿ ಶೇಖರಿಸಿಡುವುದಕ್ಕೆ ಹಣ್ಣುಗಳ ಬಣ್ಣ ಹಳದಿ ಬಣ್ಣಕ್ಕೆ ತಿರುಗಿದಾಗ ಕೊಯ್ಲು ಮಾಡುವಂತಹದ್ದು ಸೂಕ್ತ. ನೇರ ಸೇವನೆಗಾದರೆ ಹಣ್ಣು ಪೂರ್ತಿ ಪಕ್ವವಾಗುವವರೆಗೆ ಗಿಡದಲ್ಲಿ ಬಿಡುವಂತಹದ್ದು ಒಳ್ಳೆಯದು. ಹಣ್ಣುಗಳನ್ನು ಚಾಕುವಿನಿಂದ ತಳಭಾಗದಲ್ಲಿ 2-4 ಸೆಂಟಿಮೀಟರ್ ಉದ್ದ ಕಾಂಡದೊಂದಿಗೆ ಕತ್ತರಿಸಿ ಕೊಯ್ಲು ಮಾಡಬೇಕು. ಕೊಯ್ಲಿನ ನಂತರ ಹಣ್ಣುಗಳನ್ನು ತುದಿ ತೆಗೆಯದೆ 3-4 ವಾರ ಕೆಡದಂತೆ ಇಡಬಹುದು. ಪ್ರತಿ ಹೆಕ್ಟೇರ್ಗೆ ಸುಮಾರು 50-60 ಟನ್ನಷ್ಟು ಹಣ್ಣಿನ ಇಳುವರಿಯನ್ನು ನಿರೀಕ್ಷಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ತೋಟಗಾರಿಕಾ ಉಪನಿರ್ದೇಶಕರ ಕಚೇರಿ ಇಲ್ಲವೇ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕೃಷಿ ಮಾಹಿತಿಯನ್ನ ಕೇಳಿದಿರಿ. ಈಗ ಜನಪದ ಸಂಗೀತ, ರಾಮಿ ಹೀರಾಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ವಂದೇ ಭಾಷೆಗಳು ಕಮಣದಲ್ಲಿ ನಲಿವಾಗ ಈ ಮನೆ ಗಮದೇವರ ಶಿರೋ ಬಾಲಯ ನಾಮಡಿ ಮ್ಯಾ ಶಿರೋ ಬಾಲಯ ನಾಮಡಿ ವಂದೆಯ ತೊಂಡಿಲೊ ಕಮಣದಲ್ಲಿ ನಲಿವಾಗ ಈ ಮನೆ ತೊಳೊ ಶವ ಶಿರೋ ಲಕ್ಷ್ಮೀ ದೇವಿ ಶಿರೋ ಲಕ್ಷ್ಮೀ ದೇವಿ ಸಾಳಿ ಊದಿನ ಗಾದ್ಯಾಗೆ ತಿದ್ದೆ ಬಂದ ಬಾಸಿಗಳು ಬೋದ್ಯಳ್ಳರು ಮಗನೆ ಮೋಡಾ ಸರಾಗ ತ್ಯಾಗೇ ತೊಂಡಿಲೆ ಹೆಸರಳ್ಳರ ಮಗಳೆ ಕೈ